ಬಂದಮ್ಮ ಜೇನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜೇನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ, ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ, ಭೂತನಾಗಿ ಹೋದಲಿಂದ ಭೂತನಾಗಿ ಹೋದಲಿಂದ, ಬೇಟೆ ನಿಲದಾಗಿ ಬಂದ ಶರಣು ಬಂದಮ್ಮ ಜನನಿ, ಭವಾನಿ ಶರಣು ಬಂದಮ್ಮ ಜನನಿ. ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾವಸರಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸಂಸಾರ ಸಾವಸರಿಂದ ಸರ್ವಜನ ಕೇರಿತ ಮುಂದ. ಕತ್ತಲ ಕಾಳಗವಿದ ಕತ್ತಲ ಕಾಳಗವಿದ, ಹತ್ತಿದಂಗೆ ನಿದ್ರಿಯ ತುಂದ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಪಂಚಲ್ಲಿಂದ ಬೀಜನ್ಮ ಪಂಚಲಿ ಉಳಿದ, ಬೀಜನ್ಮ ಪಂಚಲಿಂದ ಬೀಜನ್ಮ ಉಳಿತಲಿ ಬಂದ, ಬೀಜನ್ಮ ಹೋಗದ ಮುಂದ ಬೀಜನ್ಮ ಹೋಗದ ಮುಂದ, ತಾರೇ ದಾವದ ನಂದ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ. ಉಮ್ರಾಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನಬಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಮಣಿ ಪ್ರಬೋದಯಾಲಿಂದ ಮಣಿ ಪ್ರಬೋದಯಾಲಿಂದ, ವೀರಪ್ಪ ಜೋರ ಪಾದಕ ಬಂದ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ. ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ಕೆಲೆ ಕಂಡು ಬಂದ ತಾಯಿ ಮೋಕ ಚಂದ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ, ಶ್ರೀ ಭವಾನಿ ಶರಣು ಬಂದಮ್ಮ ಜನನಿ. ಗಡಿ ಗಡಿ ನವತುದ ಸಂತ ದಾಮಾಜಿ ಪಂತರು, ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತಹ ಘಟನಾ ನಾವು ಹೇಳ್ತಾ ಇದ್ದೇವೆ. ಮಹಾಪುರುಷರು ಸಂತ ದಾಮಾಜಿ ಪಂತರು, ಪಂಡರಿನಾಥಂದು ಭಕ್ತ ಬಿದ್ದರು. ಅವರ ಚರಿತ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾ ನಿವ ಕುಂತ ಕೇಳರಿ ನಿಟು ವೇಕ ಚಿತ್ತ, ತಲಬಿಕೆದೊಳಗ ಆಗಿದ ಮಾತ ಮಂಗಳವಾಡಿನವ ಪಟ್ಟಣದಲ್ಲಿ ಬಿದಾದಾಮಾಜಿ ಪಂತ, ಬೇಗ ಬೆಳಗ ಅವ ಭಜನೆ ಮಾಡುತ್ತಿದ್ದ ಬಿಠಲ ಬಿಠಲಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ. ಕೆಡಿಸಿ ಮತ್ತ ಕೆಡಿಸಿ ನೋಡಲ ತೇದ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲಿ, ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ, ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ, ಚಂಡರ ಮಕ್ಕಳು ದೀಕ್ಷಾ ಬೀಳುತ್ತಾರ ಹಾಕುವಾರು ಎಲ್ಲಿ, ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ, ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿಯಲ್ಲಿ, ಸುತ್ತಿನ ಜನವನ್ನು ಮೂರ್ಚಕ್ಕೆ ಹಾಕ್ಯರ ದಾಮಾಜಿ ಬದಲಿ, ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ, ಹೋಗುವುದು ನಾವು ಎಲ್ಲಿ, ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ, ಅನ್ನ

ಗಾಳಿ ಎಂಬ ಪಟ್ಟಣದಲ್ಲಿ ಇದ್ದ ದಾಮಾಜಿ ಪಂತ. ಗೌರತಮ ಅಂದ ಹುಕುಂಕೆ ತಾವೇದಾರ್ ರಾಜಾ ಬೋಲೆ ದಲ್ ಹಲೆ ಗರಿ ಬೋಲೆ ದಾಡಿ ಮಿಸಿನ ಹಲೆ ಹೋಗಂದ ಮಂಗಳವೇಳಕ್ ಹೋಗಿ ಆ ದಾಮಾಜಿ ಪಂತ ಕೈಯಾ ಕೋಡ ಕಾಲಾಗ ಬೇಡಿ ಹಾಕಿ ತಗೊಳ್ ಬರ್ರಿ ತಮ್ಮ ಅಂದ. ರಾಜಾ ಹುಕುಂ ಗುಳ್ಳಾಗೆ ರಾಜನ ಮಾತು ಕೇಳ್ಕೊಂಡು ಹೋಗ್ಬೇಕಾಗ ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ಖಾನಿಗೆ ತರ್ಬೇಕಂದ. ಹುಕುಂಕೆ ತಾಬೇದಾರ್ ಹೋದ್ರು ದಾಮಾಜಿ ಪಂತಗೇನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು. ಪೊಲೀಸ್ದವ್ರು ತಗೊಂಡು ಹೋದ್ ನಡೆದಾರ ಕೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹ್ಯಾಂಗಂತಾರ ಪಂಡೇರಿನಾಥ ಭಕ್ತ ಬಿದ್ರು ದಾಮಾಜಿ ಪಂತರು ಮನುಷ್ಯನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾ ಶಿವ ಕೆಳಸಿ ಬಿಟ್ಟು ಬಾನ ಮರ್ತ್ಯಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತ್ಯಗ ಎಂತ ಪುಣ್ಯವಾನ ಮರ್ತ್ಯಗ ಎಂತ ಪುಣ್ಯವಾನ ವಿಟಾನಾಗಿ ರೂಪ ತಾಯಿದ ಕೇವಲ ಭಗವಾನ ವಿಟಾನಾಗಿ ರೂಪ ತಾಯಿದ ಕೇವಲ ಭಗವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ರೂಪಾಯಿ ಮೊದಲು ಮೊದಲ ಭಾಷೆಗೆ ಮಾಡುತ್ತಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ಮೊದಲ ಭಾಷೆಗೆ ಮೊದಲ ಮಾಡೋದಾನ ಇವರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದನಿ ದ್ವಾರ ಎಲ್ಲಿಂದ ಬಂದನಿ ದ್ವಾರ ಎಲ್ಲಿಂದ ಬಂದನಿ ದ್ವಾರ ಹಿಂದೆ ಬಂದನಿ ದ್ವಾರ ದಾಮಾಜಿ ಪಂತ ಕಳ ವ್ಯಾರ ದಾಮಾಜಿ ಪಂತ ಕಳ ವ್ಯಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ಅವಾಗ ಪಂಡರಿನಾಥನ್ ಧನ ಹಚ್ಚನ ಪಂಡರಿನಾಥ ಆತ್ಮ ಪರಾತ್ಮ ಕೇಳವನೇ ಪರಮಾತ್ಮ ಯಾರಿಗ ಗೊತ್ತಾಯ್ತದ ಅಂತರ ಸಾಕ್ಷಿದಾಗ ಭಗವಾನ ಗೊತ್ತಾಯ್ತು ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರ ಆಗೋತನ್ಮ ಈ ಜನ್ಮ ಬರುವುದೇ ಒಮ್ಮ ಒಮ್ಮ ಹುಟ್ಟಿದೇ ಅಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ ಪಂಡರಿನಾಥ ಅರು ಉಂಟಾಯ್ತು ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ತಕೊಂಡು ಆ ಸಿಕಿಂದ್ರ ಭಾಷನ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರ ಅಂದ ನಮಸ್ಕಾರ ಅಪ್ಪ ನಮಸ್ಕಾರ ಹಲೋ ತಮ್ಮ ನೀ ಯಾವ ಊರವ ಯಾಕೆ ಬಂದಿದ್ದಿಲ್ಲಿ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರ ಮಂಗಳವೇಳ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ನಾ ಕೆಲಸ ಮಾಡ್ತೀನಿ ಮಹಾರಾಜ ವಿಟ್ಯಾಲ್ವಾ ನಿನ್ ಹೆಸರು ನನ್ನ ಹೆಸರು ವಿಟ್ಯಾ ಮಹಾರಾಜ ಹಲೋ ತಮ್ಮ ವಿಟ್ಯಾ ಇದ್ರೆ ಬರೋಬರ ಆಯ್ತು ಅರೆ ಇಲ್ಲಿ ಯಾಕೆ ಬಂದಿದ್ಯ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾಣಿ ಲೂಟ್ ಮಾಡಕ್ ಹಚ್ಚ ನೋಡ್ಬೇಕಂದ್ರ ಅವ್ರೇ ಅವ್ರ ಪಳೆ ಪಾವಣೆ ಲೆಕ್ಕ ನಿಮ್ ಕುಡ್ಲಾಕ್ ಬಂದಂದ ಭಾಷಾ ನಗು ಬಂತು ಕುಂಡ್ಯಾಗ ಲಂಗೊಟ್ಟಿದ ಮೈ ಮ್ಯಾಲ್ ಚಿಂದೊಟ್ಟಿದ ಹೆಗಲ ಮ್ಯಾಲ್ ಕೋರಿಯದ ನೋಡಿದ್ರ ಹುಚ್ಚನ ವೇಷ ಅದ ಇವಾಗ ಏನಾರ ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ ಯಾಕೋ ಪ್ರಧಾನಿ ಹುಚ್ಚ ಬಂದ ಕಾಣಿಸ್ತದ ಕಚೇರಿ ಕೇಳಿದ್ರ ನುಕ್ಕಾಕೋತಮ್ಮ ಅಂದ ಏ ನೂಕ್ಯಾಕತ್ತರ ಅಲ್ಲ ಕೇತ್ರಲ್ಲ ಪ್ರಧಾನಿ ನೂಕ್ಲಾಕುದ ಇದ್ರಂದ ಮುಂದೆ ತಲೆಯಾಗ ಚಿಟ್ಟಿ ಇತ್ತು ಚಿಟ್ಟಿ ಹಾರ ಹೊಡೆದ್ರು ದಿಲ್ಲಿದಾಗ ಹ್ಯಾಂಗ ರೊಕ್ಕ ತಯಾರಾಗ್ತಾವ ಒಂದ್ ಕಡೆ ರೊಕ್ಕ ಲಾಲು ಹಸಿರು ಎಲ್ಲ ಬೀಳತ್ತು ತಕೊಂಡ್ರಿ ತಮ್ಮ ಕಾರ್ಕೂನ್ ಮಂದಿ ನೀವು ಲೆಕ್ಕ ಮಾಡ್ಕೊಡ್ರಿ ನಿಮ್ ಕೋಟಿ ಖಾನ ರಕಮ್ ಏಟದ ಅಷ್ಟೆಲ್ಲ ಅಳ್ಕೊಳಿ ಎಲ್ಲ ಚಿಟ್ಟಿ ಬಿಟ್ಲಾಗದಲ್ಲ ಮುತ್ತು ಅವಳ ಜಾಗ ಬೆಳಿ ಬಂಗಾರ ರೂಪಾಯಿ ಪಾಕಿ ಡಿಗ್ಗಿ ಬಿದ್ದ ಜಾಗದ ಆ ಎಲ್ಲಾ ಮಂದಿ ಏನಂತಾರ ಮಹಾರಾಜ್ ಇದು ಕೋಟಿ ಖಾನದಾಗ ಇದು ಚಿಟ್ಟಿ ಬರ್ದ್ ಕೊಡ್ರಿ ದಾಮಾಜಿ ಪಂತ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತ ಅವಾಗ ಪರಮೇಶ್ವರಿಗೆ ಏನಂತಾರ ರಾಜ ಇದು ಪತ್ರ ಬರ್ಕೊಡ್ತಾರ ದಾಮಾಜಿ ಪಂತನ ಮನೆಯ ವಿಟ್ಯಾ ಅಂಬ ಕೆಲಸ ಮಾಡವ ಬಂದು ರಕಮ ಕೊಟ್ಟು ಹೋದ ದಾಮಾಜಿ ಪಂತ ಕೋಟಿ ಖಾನ ಲೂಟ್ ಮಾಡಿದ್ವು ಅಂತ ಹೇಳಿ ರಸೀದ್ ಕೊಟ್ಟರು ಆ ರಸೀದ್ ತಕೊಂಡು ಗುಪ್ತ ಆಗಿ ಪರಮೇಶ್ವರಿಗೆ ಎಂದು ಕೈಲಾಸ ಕಮಂಟು ಹೋಗ್ಯಾರ ದೇವ ಈ ಕಾಡ ಆಗ್ಯಾರ ಆ ಕಾಡ ಏನಾಗ್ಯಾರ ದಾಮಾಜಿ ಪಂತಗೆ ಬೇಡಿ ಹಾಕೊಂಡು ಆ ಕಚೇರಿ ಎದುರು ತಂದ್ರು ರಾಜ ಹಿಂಗೆ ನೋಡ್ದ ಕಣ್ಣಿಲಿ ಏನಂತಾನ ಈಗ ಅವನ ಮನಿ ಮನುಷ್ಯ ಬಂದು ರಕಮ್ ಕೊಟ್ಟು ಹೋದ ಎಲ್ಲೋ ಪ್ರಧಾನಿ ಆ ದಾಮಾಜಿ ಪಂತನ ಬೇಡಿ ಕಡಿಯೋ ತಮ್ಮ ಅಂದ ದಾಮಾಜಿ ಪಂತನ ಬೇಡಿ ಕಡಿಯಲ್ಲ ಕೆತ್ತಡಾಲ ದಾಮಾಜಿ ಪಂತನ ಬೇಡಿ ಕಡ್ದಾರ್ ಮಹಾರಾಜ್ ಈಜ್ ನೋಡ್ಬೇಕಂದ್ರ ಕೈದಾಗ ಬೇಡಿ ಕಡಿ ಹಾಕೊಂಡು ನನ್ನ ಊರಾಗೆಲ್ಲ ತಿರ್ಸ್ಕೊಂಡು ಮೆರೆಸ್ಕೊಂಡು ಬಂದ್ರಿ ಈಗ ನೋಡ್ಬೇಕಂದ್ರ ಈಗ ಬಂದಿರ ಮೇಲೆ ಬೇಡಿ ಕಡಿಲ್ಲ ತಿರ್ ನಂದು ರಕಮ್ ನೀವು ಕೋಟಿ ಖಾನಿ ಲುಟ್ಟಿ ಮಾಡಿದೇನಾಯ್ತಲ್ಲ ಯಾರೋ ತಮ್ಮ ಹೇಳ್ತಾ ಕೇಳ ದಾಮಾಜಿ ಪಂತ, ನಿನ್ ಮನಿದಾಗ ಯಾವ ಕೆಲಸ ಮಾಡವ ಇಟ್ಟೆ ಅಂಬ ಹೀಗೆ ಬಂದಿದ, ಬಂದು ರಕಮ ಕೊಟ್ಟು ರಸೀದ ತಕೊಂಡು ಹೋದ, ಅದ್ರ ಸಲ ಯಾಕೆ ಬೇಡಿ ಕಳೆದ ತಮ್ಮ? ನಮ್ಮ ಮನ್ಯಾಗ ನೋಡ್ಬೇಕಂದ್ರ ದಾಮಾಜಿ ಪಂತನ ಮನ್ಯಾಗ ಏನಂತಾರ, ನನ್ನ ಮನೆಯಾಗ ಎಲ್ಲಪ್ಪ ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾರು ಇಲ್ಲ, ನನಗ ಪತ್ಯ ಪರದೇಶಿ ಇದ್ದೀನಿ, ನನ್ನ ಸಲ್ಯಾಕ ಬಂದ್ರ ಪಂಡ್ರಾಪುರದ ಪಂಡರಿನಾಥ್ ಬಂದಿರ್ಬೇಕು ಅಂದ. ಅರೇ ಪಂಡರಪ್ಪರು ಪಂಡರಿನಾಥ್ ನಿನ್ಮೇಲೆ ಬರ್ತಾ ಅಂದ್ರೆ ಮನುಷ್ಯ ಈ ಕಲಿಯೋಗ ಕಲಿಯೋಗದ ಎಲ್ಲ ಅಂದ. ಈ ಕಲಿಯೋಗ ಹೆಂಗದ ಅಂದ್ರೆ ಈಗಿನ ಈ ಜನ ಹೆಚ್ಚಿನ ಶಾಣೆ ತರ ಬುದ್ಧಿಯ ತೋಲ ಶತ ಕೋಟಿ ಕರ್ಮ ಮಾಡೋ ತಾರ ಅಂದೋದಿಲ್ಲ, ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ. ಇವ್ರ ತಕ್ಕ ಬಿಟ್ಟನಪ್ಪ ಮರಜಿ ಮನೆಯಾಗಿಲ್ಲ ಪೂಜಿ ಕುಳಿಗೆ ಏ ಜೀತಿ ಮಾಡ್ಯನಲ್ಲ, ನೋಡ್ಕೊರಿ ಟೀಕ ಮಾಡ್ಕೊರಿ ತೂಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಹಂತ್ಯಕ ಯಾರ ಭಕ್ತಿ ಅವ್ರ ಹತ್ಯಕದ ತಮ್ಮ ಎಲ್ಲೋ ಅಂದ. ಆ ಬಂದ ಪಂಡರಿನಾಥ ಇನ್ನೊಮ್ಮೆ ತೋರಿಸಿ ಚಲೋ ಅದ ಮಾತ್ರ ಬೇಡಿ ತಯಾರದ ಅಂದ. ಮಹಾರಾಜ ನೋಡ್ಬೇಕಂದ್ರೆ ದಾಮಾಜಿ ಪಂತ್ರ ಏನಂತ ರಾಜಾಗದ, ನಾನು ಮನುಷ್ಯನ ನೋಡ್ಬೇಕಂದ್ರೆ ಹೆಂಗದ ಕೇಳು. ಇರು ಹೋಗ್ಲಾಕ ಬಿಸ್ ತಂದಿಲ್ಲ, ಹೋದ್ರ ಹಾನಿ ಗುಡ್ಡ ಎಲ್ಲ ಹೋಯ್ತು ತಮ್ಮ. ಏನ್ ಸರಿಯಾದ ಸುಳ್ಳದ ಅದಕ್ಕೆ ನಡೆಯಂದ ರಾಜ ಪ್ರಜಾ ಎಲ್ಲ ಚಂದ್ರಭಾಗ್ಯದಾಗ ಹೋಗಿ ನಿಂತಾರ. ಆ ಚಂದ್ರಭಾಗ್ಯದಾಗ ನಿಂತು ಆ ಪಂಡರಿನಾಥಗೆ ಏನಂತಾರ, ಏಕಾಂತ ದರ್ಶನ ಕೊಟ್ಟಿ ವಿಠೋಬಾ ಲೋಕಾಂತ ಕೊಡು ಅಮ್ಮ, ಪಾಂಡುರಂಗ ಲೋಕಾಂತ ಕೊಡು ಅಮ್ಮ, ಪಾಂಡುರಂಗ ಲೋಕಾಂತ ಕೊಡು ಅಮ್ಮ, ಪಾಂಡುರಂಗ ಲೋಕಾಂತ ಕೊಡು ಅಮ್ಮ. ಸಂತಸ ಕೋಮನಿ ನೀರ ಪಟ್ಟಿದೆ, ಸಂತಸ ಕೋಮನಿ ನೀರ ಪಟ್ಟಿದೆ, ಸಂತಸ ಕೋಮನಿ ನೀರ ಪಟ್ಟಿದೆ, ಸಂತಸ ಕೋಮನಿ ನೀರ ಪಟ್ಟಿದೆ, ಲೋಕ ಮೋಕನ ಅಕಳ ಕೈಜಮ್ಮ, ಪಾಂಡುರಂಗ ಅಕಳ ಕೈಜಮ್ಮ, ಪಾಂಡುರಂಗ ಅಕಳ ಕೈಜಮ್ಮ. ಏ ಪರಮೇಶ್ವರ, ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ ಲೋಕಾಂತ ಕೊಡು ಅಮ್ಮ, ಜನ ರಾಜ ಪ್ರಜಾ ಎಲ್ಲ ಬಂದರ ಎಲ್ಲರ ದರ್ಶನ ಕೊಡುಯಪ್ಪ ಅಂದ. ದರ್ಶನ ಕೊಡುವಪ್ಪ ಅಲ್ಲಾಕೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೊಂತ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ ರೂಪ ದಾಮಾಜಿ ಪಂಥ, ಇದು ಪಂಡರಿ ರಥದ ರೂಪ ಆಯ್ತು, ನಾನು ಬೀದರ್ ಕೊಟ್ಟಿದ ನನ್ನ ದರ್ಬಾರ್ದಾಗ ಯಾವ ಮನುಷ್ಯ ಬಂದಿದ, ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ಆ ರೂಪ ತೋರಿಸುತ್ತಮ್ಮ ನನಗ ಅಂದ. ಆ ರೂಪ ತೋರಿಸಲಾಗೆ ಅಂತಾರಾಮಾಜಿ ಪಂತ, ನಾನು ಮನುಷ್ಯನಾಗ ದೇವ್ರಿ ನಡೆಸಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡು ಹೋಗ್ಯಾರ ಮಹಾರಾಜ ದರ್ಬಾರ್ದ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಮ್ಮ ತೀರಿಸ ಬಂದ ಬಿಟ್ಟು ವಿಠಲ ವಿಠಲ ಅನ್ಕೋತ ಪಂಡರಿನಾಥ್ ಮಹಾರಾಜ ನೆನೆಸ್ಲತ್ತಾರ ಆ ಜಾಗದಾಗ. ಅವಾಗ ಪಂಡರಿನಾಥ ಗರು ಉಂಟಾಯ್ತು, ರೂಪ ತೆಗೆದ್ರು ಏನಪ್ಪ ಹ್ಯಾಂಗ ಬೀದರ ಪಾಟಿಗೆ ಬಂದಿರು ಆ ಪ್ರಕಾರ ರೂಪ ಚಕ್ಕಂತ ತೋರಿಸಿದ್ರು. ಧನ್ಯ ಧನ್ಯ ರಾಮಾಜಿ ಪಂತ, ಇಂತ ಕಲಿಯೋಗದ ನೀವು ಕರಿತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀ ಏನ ಸಾಮಾನ್ಯ ಮನುಷ್ಯ ಅಲ್ಲ, ನೀ ಏನಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ ರಾಜ ಪ್ರಜಾ ಎಲ್ಲ ಸಾಕ್ಷಾಗ ನಮಸ್ಕಾರ ಹಾಕ್ಯಾರ, ಸಾಕ್ಷಾಗ ನಮಸ್ಕಾರ ಹಾಕಿ ಏನಂತಾರ ಏನ್ ಕೇಳ್ತಿ ಕೇಳ ರಾಮಾಜಿ ಪಂತ ಅಂದ. ಏನ್ ಕೇಳ್ತಿ? ಏನು ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ನನಗ ರಾಜೋಟಿಕೆ ಬೇಡ, ಏನು ಬೇಡ, ನಿನ್ನ ನಾಮ ಸ್ಮರಣೆ ಏನದ ನನ್ನ ಮುಖದಾಗ ಸದಾ ಇರ್ಲಿ, ಮತ್ತೆ ಪಂಡ್ರಾಪುರದಾಗ ಏನಂದ್ರೆ ನಿನ್ನ ಚರಣದಾಗ ನನಗೆ ಇಷ್ಟು ಜಾಗ ಕೊಡ್ರಿಯಪ್ಪ ಅಂದ. ಯಾಕಾರ ಮಹಾರಾಜನ ಯಾಗ ಕೊಡ್ತಾ ಅಂದ್ರ ಆ ಪಂಡರಿನಾಥ್ ಮಹಾರಾಜ ನೋಡ್ಬೇಕಂದ್ರ ವಿಠಲದ ಏನದ ಪಂಡ್ರಾಪುರದಾಗ ಪೈಲೆ ಪೂಜಿ ಪಂಡರಿನಾಥ ಬಿಟ್ಟು ದಾಮಾಜಿ ಪಂತಗಾಗ್ತದ ಪೈಲೆ ಪೂಜಿ, ಎರಡನೇ ಪೂಜಿ ಏನಂದ್ರ ದಾಮಾಜಿ ಪಂತಗಾಗ್ತದ ಸಾಧು. ಆಗದು ಸುಮ್ಮನಿಲ್ಲ, ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ. ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ, ಅದಕ್ಕ ಕಲಿ ಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡ್ರಾಪುರದಿಂದ ಬಂದು ಪಂಡರಿನಾಥಕ್ಕೆ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದ ಆಗ್ಯದ ಆನಂದ ಆಗಿ ಏನಂತಾರ, ಓ ಗರಿ ನಡೀರವ್ವ ಉಳ್ದಾಪುರ ತಾಯಿ ಜಗದಾಂಬನ ಸೇವಾ ಮಾಡಿ ನಡೀರವ್ವ ಉಳ್ದಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದ ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗವದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗವದ ಬರ್ಸ ಕಟ್ಟಿ ಹೋಗಾಮಿ ಐದಿನ ತಾಯಿ ಜಗದಾಂಬನ ಸೇವಾ ಮಾಡ ತುಳಸಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಮುರಯಾಳಿ ನಿಮ್ಮ ಪೂಜೆ ಮುರಯಾಳಿ ನಿಮ್ಮ ಪೂಜೆ ಸೂರ್ಯ ಹೊಂಟದ ತಾಯಿ ಜಗದಾಂಬನ ಸೇವಾ ಮಾಡ ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದ ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದ ಕಾಂಚಗಿ ಕರ್ಪರ ದೀಪ ಕಾಂಚಗಿ ಕರ್ಪುರ ದೀಪ ಅಂಬನ ಬೆಳಕ ತಾಯಿ ಜಗದಾಂಬನ ಸೇವಾ ಮಾಡಕ ಸೇವಾ ಮಾಡೋದ ಕಪ್ಪು ಬಾಯಿ ತೆಂಗಿನ ಮರವು ದೇವಿ ಕೊಂದಾಳಕ ಕಪ್ಪು ಬಾಯಿ ತೆಂಗಿನ ಮರವು ದೇವಿ ಕೊಂದಾಳಕ ಕಪ್ಪು ಬಾಯಿ ತೆಂಗಿನ ಮರವು ದೇವಿ ಕೊಂದಾಳಕ ಕಪ್ಪು ಬಾಯಿ ತೆಂಗಿನ ಮರವು ದೇವಿ ಕೊಂದಾಳಕ ತಡಾನಿದೆ ಪಾತಾಯಿ ಭಕ್ತರ ಮನೆಗ ತಾಯಿ ಜಗದಾಂಬನ ಸೇವಾ ಮಾಡ ಹೋಗಾರಿ ನಡೆಯುವ ತುಳಸಾಪುರ ತಾಯಿ ಜಗದಾಂಬನ ಸೇವಾ ಮಾಡೋ ಗಡಿ ಗಡಿ ನಾವ ತೂತ ಹೀರಾಮಾರಿ ತುಳಸಾಪುರ ತು ತಾಯಿ ಗೊಂದಲ ಆಲ್ಯಾವೆ ತುಳಸಾಪುರ ತು ತಾಯಿ ಗೊಂದಲ ಆಲ್ಯಾವೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಭೋಳೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಭೋಳೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಭೋಳೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಮಾರೆ ಗೊಂದಲ ಆಲ್ಯಾವೆ ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಕಾಶಿ ವಿಶ್ವನ ಸಾರೆ ಗೊಂದಲ ಆಲ್ಯಾವೆ ವಿಶ್ವನ ಸಾರೆ ಗೊಂದಲ ಆಲ್ಯಾವೆ ವಿಶ್ವನ ಸಾರೆ ಗೊಂದಲ ಆಲ್ಯಾವೆ ವಿಶ್ವನ ಸಾರೆ ಗೊಂದಲ ಮಾದೇವಾರಿ ಗುಂದಲಾಲಾವೆ ಶುಭ ಮಾದೇವಾರಿ ಗುಂದಲಾಲಾವೆ ಶುಭ ಮಾದೇವಾರಿ ಗುಂದಲಾಲಾವೆ ಶುಭ ಮಾದೇವಾರಿ ಗುಂದಲಾಲಾವೆ ಶುಭ ಪಾರ್ವತಿ ಗುಂದಲಾಲಾವೆ ಶುಭ ಪಾರ್ವತಿ ಗುಂದಲಾಲಾವೆ ಶುಭ ಪಾರ್ವತಿ ಗುಂದಲಾಲಾವೆ ಶುಭ ಪಾರ್ವತಿ ಗುಂದಲಾಲಾವೆ ಅಶಭಕ್ತಚಾರಿ ಗುಂದಲಾಲಾವೆ ಅಶಭಕ್ತಚಾರಿ ಗುಂದಲಾಲಾವೆ ಅಶಭಕ್ತಚಾರಿ ಗುಂದಲಾಲಾವೆ ಅಶಭಕ್ತಚಾರಿ ಗುಂದಲಾಲಾವೆ ಐ ರಾಧಾ ಭವಾನಿ ಮಾತಾ ಕೀ ಜಯ ದೇವಿ ನಿನ್ನ ಬಾಲ ಅಸುದಿನ ಗುಡಿಸೆಯನ್ನಗೆ ಹಾರ ದೇವಿ ನಿನ್ನ ಬಾಲ ಸಲುವಗಿ ತಾಯಿ ನಾದಿ ಪತಿಗೆ ಸತಿ ನಾದಿ ಮತಿ ನಮನು ಜರ್ಗಿ ಮೃತ್ಯು ದೇವಿ ನಾದಿ ನಮನು ಜನ ಮೃತ್ಯು ದೇವಿ ನಾದಿ ದೇವಿ ನಿನ್ನ ಬಾಲ ಗಡಿ ನಾಮ ತುಜಾ ಇದುವರೆಗೆ ಗೊಂದಳಿಗರ ಕಥೆ, ಇದರಲ್ಲಿ ಸಿದ್ದರಾಮ ವಾಗ್ಮೋರೆ ಮತ್ತು ಸಂಗಡಿಗರಿಂದ ದಾಮಾಜಿ ಪಂಥ ಕಥೆ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಕೃಷಿ ಹಾಡುಗಳು. ಮಾಹಿತಿ

ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತದೆ.